ಬೀನ್ಸ್ ಇರಬಹುದು, ಸೊಪ್ಪಿಂದ ಇರಬಹುದು, ಅಥವಾ ಕೊನೆಯ ಪಕ್ಷ ಸಾಂಬಾರ್ ಸೊಪ್ಪು ಅಂತ ಸಿಗಬಹುದು, ಅಥವಾ ಕ್ಯಾರೆಟ್. ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾರೆಟ್ 30-40 ರೂಪಾಯಿ ಕೆಜಿ ಇದ್ದಾಗ ಎಲ್ಲರೂ ಬಳಸ್ತೀವಿ, ಅದೇ 60-90-100 ಇತ್ತು ಅಂತಂದ್ರೆ ಯಾರು ಬಳಸೋದಿಲ್ಲ, ರೇಟ್ ಜಾಸ್ತಿ ಏನಿರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕ್ಯಾರೆಟ್ ಅತ್ಯಧಿಕವಾದಂತ ನ್ಯೂಟ್ರಿಷನ್ ಅಂತಂದ್ರೆ ಪೋಷಕಾಂಶ ಭರಿತವಾದಂತ ಕ್ಯಾರೆಟ್, ಅದು ಹೆಸರೇ ಕ್ಯಾರೆಟ್. ಕ್ಯಾರೆಟ್ ಅಂತಂದ್ರೆ ಅದಿರೋ ಅತ್ಯಧಿಕವಾದಂತ ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ ಇರ್ತದೆ, ಮತ್ತೆ ರೈಬೋಫ್ಲಾವಿನ್ ಇರ್ತದೆ, ಈ ತರ ವಿಶೇಷವಾದಂತ ಕೆಲವೊಂದು ಪೋಷಕಾಂಶ ಇರೋದ್ರಿಂದ ಅತಿ ಹೆಚ್ಚಾಗಿ ಕ್ಯಾರೆಟ್ ಕ್ಯಾರೆಟ್ ಅಂತ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಬಟ್ ಆದ್ರೆ ಬೆಲೆ ನೋಡಿ ದೂರ ಹೋಗ್ತಾರೆ ಅಂತಂದ್ರೆ, ಮೀನ್ಸ್ ಅಂತಂದ್ರೆ ಚೀಪಾಗಿ ಸಿಗ್ಬೇಕು ಆತರ. ಅದನ್ನೇ ಕ್ಯಾರೆಟ್ ನಾವು ಮನೆ ಹತ್ರ ಬೆಳ್ಕೊಂಡ್ರೆ ದಿನ ಒಂದು ಕ್ಯಾರೆಟ್ ತಿಂದ್ರೆ ಅದು ನಮ್ಗೆ ಒಂಥರ ಈಜಿಯಾಗಿ ಪ್ರೋಟೀನ್ ಕೊಟ್ಟಂಗೆ, ಈಜಿಯಾಗಿ ವಿಟಮಿನ್ ಕೊಟ್ಟಂಗೆ. ಸೊ ಆದ್ರಿಂದ ನಾನು ರೈತರಲ್ಲಿ ಅಥವಾ ಯಾರೇ ಮನೆ ಹಿತ್ತಲಲ್ಲಿ ಬೆಳೆಸುವಂತ ಫಲಾನುಭವಿಗಳಿಗೆ ಹೇಳೋದು ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲಿರುವಂತ ಈ ಜಾಗದನ್ನೇ ಉತ್ತಮವಾಗಿ ಉಪಯೋಗಿಸ್ಕೊಳ್ಳಿ, ಗೊಬ್ಬರ ಅವಶ್ಯಕತೆ ಇರಲ್ಲ. ನೀವು ಮನೆಯಲ್ಲಿ ಸಿಗುವಂತ ಕಸ, ಮನೆಯಲ್ಲಿ ಸಿಗುವಂತ ತ್ಯಾಜ್ಯ, ಅದನ್ನೆಲ್ಲ ಒಂದು ಎಲ್ಲ ಮನೆ ಹತ್ರ ಒಂದು ಗುಂಡಿ ತರ ಮಾಡ್ಕೊಳ್ಳಿ, ಎಲ್ಲಾ ತರದ ಅದಕ್ಕೆ ಹಾಕಿ ಈ ಕಾಂಪೋಸ್ಟ್ ಕಲ್ಚರ್ ಅಂತ ಒಂದು ಇದು ಸಿಗುತ್ತೆ, ಕಾಂಪೋಸ್ಟ್ ಕಲ್ಚರ್ ಅಂತ. ಆ ಕಲ್ಚರ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ಕೃಷಿ ಕಾಲೇಜಲ್ಲಿ ಲಭ್ಯತೆ ಸಿಗುತ್ತೆ. 1 ಕೆಜಿ ಕಾಂಪೋಸ್ಟ್ ಕಲ್ಚರ್ ತಂದು ಸಿಗುವಂತ ತ್ಯಾಜ್ಯ ಏನ್ ಸಿಗುತ್ತೋ ಅಲ್ವಾ ಅದನ್ನೆಲ್ಲ ಅಲ್ಲೊಂದು ಜಾಗದಲ್ಲಿ ಒಂದು ಡ್ರಮ್ ಅಲ್ಲಿ ಹಾಕಿ, ನಂತರ ಆ ಡ್ರಮ್ ಮೇಲೆ ಈ ಕಾಂಪೋಸ್ಟ್ ಕಲ್ಚರ್ನ ಒಂದು ಜಸ್ಟ್ 1 ಸ್ಪೂನ್ 2 ಸ್ಪೂನ್ ಉದುರಿಸಿ ಅದನ್ನ ಅದೇ ತರ ಬಚ್ಚಿಡಿ, ಅದು ಹಂಗೆ ಕೊಳತದೆ. ಆ ಕೊಳತಂತದನ್ನ ಮತ್ತೆ ಅದನ್ನ ನೀವು ಅಲ್ಲಿ ಇರುವಂತ ಜಾಗಕ್ಕೆ ಬಳಸಿ ಅದನ್ನ ಗುದ್ಲಿನಲ್ಲಿ ಅದನ್ನ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ನೀರ್ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಏನ್ ಬೇಕೋ ಯಾವ ತರ ಲೆವೆಲ್ ಅಲ್ಲಿ ನಿಮ್ಮಲ್ಲಿ ಲಭ್ಯತೆ ಇರುವಂತಹ ಬೀಜಗಳನ್ನು ಉಪಯೋಗಿಸಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ನೀವು ಬೆಳ್ಕೊಂಡು ಅದಕ್ಕೆ ಮರುಬಳಕೆ ಅಂತೀವಿ ನೀರನ್ನ. ಆ ನೀರು ಏನು ಪಾತ್ರೆ ತೊಳೆದಂತ ನೀರು, ಬಟ್ಟೆ ಒಗೆದಂತ ನೀರು, ಮತ್ತೆ ಸ್ನಾನ ಮಾಡಿದಂತ ನೀರು ಏನ್ ಬರ್ತದ ಆ ನೀರನ್ನ ಅದಕ್ಕೆ ತಿರುಗಿಸಿ ಆ ನೀರನ್ನೇ ಸಾಕು ಅದಕ್ಕೆ. ಆ ನೀರಿನಿಂದನೇ ಅದು ಏನೋ ಒಂದು ಬೆಳ್ಕೊಳುತ್ತೆ, ಒಂದು 4 ಕಾಯಿ ಬಿಟ್ಕೊಳುತ್ತೆ. ಅದನ್ನ ಉಪಯೋಗಿಸಿ ನೋಡಿ, ರುಚಿ ನೋಡಿ, ಮತ್ತೆ ನಿಮಗೆ ಫ್ರೀಯಾಗಿ ಆ ಒಂದು ಪೋಷಕಾಂಶಗಳು ನಿಮ್ಗೆ ಸಿಗುತ್ತೆ. ಈಗ ಜಾಗ ಇರ್ತಕ್ಕಂಥವ್ರು ಆ ರೀತಿ ಮಾಡಬಹುದು, ಜಾಗನ ಇಲ್ಲ, ಮನೆ ಮುಂದ್ಗಡೆನೂ ಜಾಗ ಇಲ್ಲ, ಮನೆ ಹಿಂದ್ಗಡೆನೂ ಜಾಗ ಇಲ್ಲ, ಅಂತ ಸಂದರ್ಭಗಳಲ್ಲಿ ಹೇಗೆ ಪೌಷ್ಟಿಕ ಕೈತೋಟಗಳನ್ನ ಮಾಡಿಕೊಳ್ಬಹುದು, ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಸರ್, ಜಾಗ ಇಲ್ಲ ಅಂತಂದ್ರೆ ತಾರಸಿ ಕೈತೋಟ ಅಂತೀವಿ, ಟೆರಸ್ ಗಾರ್ಡನ್ ಅಂತ. ಎಲ್ಲಾರು ಮನೆಗಳ ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಜಾಗ ಇದ್ದೇ ಇರುತ್ತೆ. ಹೌದು, ಅಂತ ಜಾಗಗಳಲ್ಲಿ ಅಂತ ಸ್ಥಳಗಳಲ್ಲಿ ಕೆಲವೊಂದು ಟ್ರೇಗಳು ಬರ್ತವೆ, ಪಾಟ್ಗಳು ಬರ್ತವೆ, ಮತ್ತೆ ಈ ಮನೆಯಲ್ಲೇ ಕೆಲವೊಂದು ಡ್ರಮ್ಗಳು ವೇಸ್ಟ್ ಆಗಿ ಬಿದ್ದಿರ್ತವೆ, ಥರ್ಮೋಕೂಲ್ ಇರ್ತವೆ. ಇಂಥದ್ರಲ್ಲಿ ಕೆಲವೊಂದು ತರಕಾರಿಗಳನ್ನ ಮಣ್ಣು ಗೊಬ್ಬರ ತುಂಬಿ ಅವಕ್ಕೆ ಅದರಲ್ಲೇನೆ ಸ್ವಲ್ಪ ಇರುವಂತ ಬೀಜಗಳನ್ನ ಹಾಕಿ ಬೆಳೆಸಿ ತರಕಾರಿಗಳನ್ನ ಉಪಯೋಗಿಸ್ಕೊಬಹುದು. ಈಗಾಗಲೇ ಸಿಟಿನಲ್ಲಿ ಕೆಲವೊಂದು ಜನ ತರಸಿ ಕೈ ತೋಟ ಮಾಡಿ ಬೆಳೆದಿದ್ದಾರೆ, ನಾವು ಮಾಹಿತಿ ಕೊಟ್ಟಿದ್ದೀವಿ, ನಾವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ, ತಾರಸಿ ಕೈ ತೋಟ ಬೆಳೆದಂತ ಅವರ ಒಂದು ಡೀಟೇಲ್ಸ್ ಸಹ ನಮ್ಮ ಹತ್ರ ಇದೆ. ಡಾಕ್ಟರ್ ಮಂಜುನಾಥ್ ಅಂತ ಕಾಟಿಹಳ್ಳಿನಲ್ಲಿ ತಾರಸಿ ಕೈ ತೋಟ ಬೆಳೆದು ಬೇರೊಬ್ಬರಿಗೆ ಮಾದರಿಯಾಗಿದ್ದಾರೆ ಅವರು. ಸೊ ತಾವ್ ಯಾರಾದ್ರೂ ಈ ಆಕಾಶವಾಣಿಯಲ್ಲಿ ಈ ಒಂದು ವಿಷಯ ತಿಳಿದುಕೊಂಡಿದ್ದಂತವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಆ ಡಾಕ್ಟರ್ ಮಂಜುನಾಥ್ ಅವರ ನಂಬರ್ ಕೊಡ್ತೀನಿ, ಬೇಕಾದ್ರೆ ಅವರ ಬೆಳೆದಂತ ಜಾಗ ನೋಡಬಹುದು, ಮತ್ತೆ ಅವರಿಂದ ಮಾಹಿತಿ ಸಹ ಪಡೆಯಬಹುದು. ಒಳ್ಳೇದು ಡಾಕ್ಟ್ರೆ. ಈಗ ಅನೇಕರಿಗೆ ಜಾಗ ಇರುತ್ತೆ, ಮಾಡಬೇಕು ಅಂತ ಮನಸ್ಸಿರುತ್ತೆ, ಹೇಗೆ ಮಾಡಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಅಥವಾ ಮಾಹಿತಿ ಎಲ್ಲಿ ಸಿಗುತ್ತೆ? ಸರ್, ತರಬೇತಿ ಮತ್ತೆ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಏನು ತಾವು ಮೊದಲೇ ನಮ್ಮ ವಿಳಾಸವನ್ನು ಹೇಳಿದಿರಲ್ಲ, ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ಬೇಕಾದಂತ ಮಾಹಿತಿ ಈ ಒಂದು ಪೌಷ್ಟಿಕ ಕೈತೋಟದ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದನು ಕೆಲವೊಂದು ಮಾಹಿತಿ ಸಿಗುತ್ತೆ, ಕೆಲವೊಂದು ಅವರಿಗೆ ಬೇಕಾದಂತ ಯೋಜನೆಗಳ ಬಗ್ಗೆನೂ ವಿವರವಾಗಿ ಸಿಗುತ್ತೆ. ತಾವು ದಯವಿಟ್ಟು ಆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾದ್ರೂ ಅವರಿಗೆ ಉತ್ತಮವಾದಂತ ಮಾಹಿತಿ ಮತ್ತೆ ಈ ಒಂದು ಯೋಜನೆಯ ಇದ್ರೆ ಅವರು ಸಹ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. ಸರ್, 9 9 6 4 6 4 2 8 2 8 3 5 3 5 0 1 0 1 9 9 9 9 6 4 6 4 2 8 2 8 3 5 3 5 0 1 0 1 ಒಳ್ಳೇದು ಡಾಕ್ಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ರಿ. ಪೌಷ್ಟಿಕ ಕೈತೋಟವನ್ನ ನಾವು ಯಾಕೆ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ಮತ್ತೆ ಇದನ್ನ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂತ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ ಯು ಸರ್. ಇದುವರೆಗೆ ಪೌಷ್ಟಿಕ ಕೈತೋಟ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಮೂಡಿ ಬಂತು. ಸಂದರ್ಶಕರು ಅರಕಲಗೂಡು ವಿಮಾಧುಸೂದನ್. ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಇಂದು ಹಾಸನ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಇಂದಿನ ಕನಿಷ್ಠ ತಾಪಮಾನ 19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವ ಸಾಧ್ಯತೆ ಇದೆ. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ, ಆಲೂಗಡ್ಡೆಯ ಕೊಯ್ಲು ಹಾಗೂ ಶೇಖರಣೆ ಈ ಕುರಿತು ಹಾಸನದ ಸೋಮನಹಳ್ಳಿಯ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಅಮರ ನಂಜುಂಡೇಶ್ವರ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.